ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏಕ್ ಬಿಸ್ಕೆಟ್ ಕಾ ಪ್ಯಾಕೆಟ್ ದೇನಾ ಯೇ ಲೀಜಿಯೇ. ಅರೆ ಬಹನ್ ಜೀ, ಇಸ್ ಪರ್ ಕ್ಯಾ ಢೂಂಡ್ ರಹೀ ಹೈ? MRP. MRP ಛೋಡಿಯೇ, ಲಾಯಿಯೇ 10 ರೂಪಾಯಿ ದೀಜಿಯೇ. ಐಸೆ ಕೈಸೆ ಛೋಡ್ ದೂ, ಇಸ್ಕಿ MRP ತೋ 9 ರೂಪಾಯಿ ಹೈ. MRP ಕಾ ಅರ್ಥ ಹೋತಾ ಹೈ ಅಧಿಕತಮ ಖುದ್ರಾ ಮೂಲ್ಯ ಸಭಿ ಕರೋ ಸಹಿತ, ಸಮಝೇ? ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಪರ್ MRP ಜರೂರ್ ದೇಖೇ ಔರ್ ಉಸ್ಸೆ ಅಧಿಕ ಭುಗ್ತಾನ್ ನಾ ಕರೇ. ಉಲ್ಲಂಘನ್ ಕರ್ತಾ ಕಿ ಶಿಕಾಯತ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ 1915 ಪರ್ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ಕೀಟಬೇಡೆ ನಿರ್ವಹಣೆ ಕುರಿತು ಕೃಷಿ ಕೀಟ ತಜ್ಞರಾದ ಡಾ ಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ. ನಮಸ್ಕಾರ. ತೆಂಗನ್ನ ಭೂಲೋಕದ ಕಲ್ಪವೃಕ್ಷ ಅಂತಾರೆ. ಹೌದು. ಈ ಒಂದು ಮರದ ಎಲ್ಲಾ ಭಾಗಗಳು ಕೂಡ ಒಂದಲ್ಲ ಒಂದು ಉಪಯೋಗಕ್ಕೆ ಬಂದೇ ಬರ್ತವೆ. ಹೌದು, ಖಂಡಿತವಾಗಿ. ಮತ್ತೆ ಈ ತೆಂಗನ್ನ ನಾವು ನಮ್ಮ ರಾಜ್ಯ, ದೇಶ, ಪ್ರಪಂಚದಲ್ಲೆಲ್ಲ ಕಾಣಬಹುದು. ಹೌದು. ನಮ್ಮ ರಾಜ್ಯ ಒಂದು ಉಷ್ಣವಲಯದ ಮುಖ್ಯವಾದ ಬೆಳೆ. ಹೌದೌದು. ನಮ್ಮ ರಾಜ್ಯವನ್ನು ತೆಗೆದುಕೊಂಡ್ರೆ ಬಯಲುಸೀಮೆಯಲ್ಲಿ ನೋಡಬಹುದು, ಮಲೆನಾಡಿನಲ್ಲಿ ನೋಡಬಹುದು, ಕರಾವಳಿ ಪ್ರದೇಶದಲ್ಲೂ ಕೂಡ ನೋಡಬಹುದು. ವಿಶೇಷವಾಗಿ ಎಲ್ಲ ಕಡೆಗೂ ಈ ಬೆಳೆ ಬೆಳೀತಾರೆ. ಈ ಒಂದು ತೆಂಗಿಗೆ ಸಾಕಷ್ಟು ಕೀಟಪೀಡೆಗಳು ಬರೋದನ್ನು ನಾವು ಕಾಣ್ತಾ ಇರ್ತೀವಿ. ಈ ತೆಂಗಿನ ಸಂಬಂಧಿ ಅಂದ್ರೆ ಅಡಿಕೆ. ಹೌದು. ಈ ಅಡಿಕೆಯೂ ಕೂಡ ಕೆಲವೊಂದು ಕೀಟಪೀಡೆಗಳು ಬಾಧಿಸ್ತವೆ. ವಿಶೇಷವಾಗಿ ನಾವಿವತ್ತು ಈ ಮುಂಗಾರು ಪೂರ್ವ ಮತ್ತು ಬೇಸಿಗೆನಲ್ಲಿ ಬರುವಂತ ಕೀಟಪೀಡೆಗಳ ಕಡೆಗೆ ಗಮನವನ್ನ ಹರಿಸೋಣ. ಈಗ ಪ್ರಾರಂಭದಲ್ಲಿ ತಾವು ಈ ತೆಂಗಿಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವ ಅಂತ ಸ್ವಲ್ಪ ಹೇಳ್ತೀರಾ? ಈ ತೆಂಗಿನ ಬೆಳೆಯನ್ನು ಸುಳೈ ಕುರಿಯುವ ರೈನೋಸರಸ್ ದುಂಬಿ ಅಥವಾ ರೈನೋಸರಸ್ ಬೀಟ್ಲ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಗರಿಗಳನ್ನು ತಿನ್ನುವ ಕಪ್ಪು ತಲೆ ಹುಳ ಅಥವಾ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್, ಕೆಂಪು ಮೂತಿ ಹುಳ ಅಥವಾ ರೆಡ್ ಪಾಮ್ ವಿಲ್ ಅಂತ ಹೇಳಿ ಕಾಂಡ ಮತ್ತು ಸುಳಿಯನ್ನು ಬಾಧಿಸುತ್ತದೆ. ನುಸಿ ಇದು ಕೀಟ ಅಲ್ಲ, ಆದರೆ ಕೀಟೇತರ ಒಂದು ಪ್ರಾಣಿ. ಇದನ್ನು ಕೂಡ ಇಲ್ಲಿ ತೆಗೆದುಕೊಳ್ಳೋಣ. ಗೆದ್ದಲು, ಗೊಣ್ಣೆ ಹುಳು, ಹಿಟ್ಟು ತಿಗಣಿ, ಶಲ್ಕ ಕೀಟ ಇವುಗಳು ಪ್ರಮುಖವಾಗಿ ಈ ಬೆಳೆಯನ್ನು ಬಾಧಿಸುತ್ತವೆ. ಈ ಕೀಟಗಳ ಬಾಧೆಯಿಂದ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹಾನಿ ಉಂಟಾಗುತ್ತೆ. ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ರೈತರು ಬಹಳ ತೊಂದರೆಯನ್ನ ಮತ್ತೆ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈಗ ತಾವು ಮುಖ್ಯವಾಗಿ ಈ ತೆಂಗಿನ ಬೆಳೆಗೆ ಬರುವಂತಹ ಕೀಟಪೀಡೆಗಳಲ್ಲಿ ಸುಳಿ ಕುರಿಯುವಂತ ರೈನೋಸರಸ್ ದುಂಬಿ ಮುಖ್ಯವಾದ್ದು ಅಂತ ಹೇಳಿದ್ರಿ. ಹೌದು. ಈ ಒಂದು ರೈನೋಸರಸ್ ದುಂಬಿಯ ಒಂದು ಹಾನಿಯ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತೀರಿ? ಹೇಳ್ತೀನಿ. ದುಂಬಿಯು ಮರದ ಸುಳಿಯನ್ನು ಮತ್ತೆ ಹೂಗೊಂಚಲಿನ ಕವಚಗಳನ್ನು ಕೊರೆದು ತಿನ್ನುತ್ತದೆ. ಹಾನಿಗೊಳಗಾದ ಗರಿಗಳ ಮೇಲೆ ವಿ ಆಕೃತಿಯಲ್ಲಿ ಅಥವಾ ಎಕ್ಸ್ ಆಕೃತಿಯಲ್ಲಿ ಕತ್ತರಿಸದಂತೆ ದೂರದಿಂದಲೇ ಇದರ ಇರುವಿಕೆಯನ್ನು ಗುರುತಿಸಬಹುದು. ಹಾಗೂ ಗೊಂಚಲುಗಳು ಒಣಗ್ತಾ ಬರುತ್ತೆ. ಸುಳಿಯಲ್ಲಿ ಕೊರೆದ ಭಾಗದಿಂದ ನಾರಿನ ಅಥವಾ ಪುಡಿ ರೂಪದಲ್ಲಿ ವಸ್ತು ಹೊರಬೀಳುತ್ತಿರುವುದನ್ನು ನೋಡಿಬಿಟ್ಟು ಇದರ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ಸಾಮಾನ್ಯವಾಗಿ ಎಳೆಯ ಪ್ರಾಯದ ಗಿಡಗಳಲ್ಲಿ ನಮಗೆ ಕಣ್ಣಿಗೆ ಕಾಣಬರುತ್ತೆ. ಈ ಕೀಟದ ವಿಶೇಷತೆ ಏನಂದ್ರೆ ಇದು ಪ್ರಾಯದ ಹಂತದಲ್ಲಿ ಅಂದ್ರೆ ಅಡಲ್ಟ್ ಬೀಟಲ್ಸ್ ಇದು ಹಾನಿಯನ್ನು ಉಂಟು ಮಾಡೋದು. ಆದ್ರೆ ಬೇರೆ ಕೀಟಗಳಲ್ಲಿ ಸಾಮಾನ್ಯವಾಗಿ ಮರಿ ಹಂತದಲ್ಲಿ ಲಾರ್ವೆಗಳು ಹಾನಿಯನ್ನು ಉಂಟು ಮಾಡುತ್ತೆ. ಇದರ ಬೇರೆ ಬೇರೆ ಅಭಿವೃದ್ಧಿ ಹಂತಗಳು ಅಂದ್ರೆ ಮೊಟ್ಟೆ, ಮರಿಹುಳ ಮತ್ತೆ ಕೋಶಗಳು ಕೊಳೆಯುತ್ತಿರುವ ತೆಂಗಿನ ಮರದ ಲಾಗ್ಸ್ ಅಥವಾ ಬುಡಗಳು ಅಂತ ಹೇಳ್ತೀವಿ, ಕಾಂಡದ ತುಂಡುಗಳಲ್ಲಿ ಮತ್ತೆ ಸಾವಯವ ಪದಾರ್ಥಗಳಲ್ಲಿ ತಿಪ್ಪೆ ಗೊಬ್ಬರ ತಿಪ್ಪೆಗಳಲ್ಲಿ ಅಭಿವೃದ್ಧಿ ಹೊಂದುವುದು ನೋಡ್ತೇವೆ. ಅಂದ್ರೆ ಇವು ನಮ್ಮ ತೆಂಗಿನ ತೋಟದಲ್ಲಿ ತಿಪ್ಪೆ ಇದ್ರೆ ಹೌದು ಅಲ್ಲೇ ಅಭಿವೃದ್ಧಿಯಾಗಿ ಅಲ್ಲೇ ಬಂದ್ಬಿಡ್ತು. ಹೌದು, ಆದ್ರಿಂದ ತಿಪ್ಪೆ ಗೊಬ್ಬರವನ್ನು ಹೆಚ್ಚು ದಿನಗಳ ಕಾಲ 6 ತಿಂಗಳಿಗಿಂತ ಹೆಚ್ಚು ಸಮಯ ಬಿಡಬಾರದು. ಇನ್ನ ಮುಖ್ಯವಾಗಿ ಈ ಒಂದು ಈ ರೈನೋಸರಸ್ ದುಂಬಿಯ ಒಂದು ನಿಯಂತ್ರಣಕ್ಕೆ ಏನ್ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಒಂದನೆಯದಾಗಿ ಪ್ರಾಯದ ಕೀಟ ಅಥವಾ ಅಡಲ್ಟ್ ಬೀಟ್ಲಸ್ ನ ಸುಳಿ ಭಾಗದಿಂದ ತೆಗೆದುಬಿಟ್ಟು ನಾಶಪಡಿಸಬೇಕು. ಇದಕ್ಕಾಗಿ ಕೊಕ್ಕೆಯುಳ್ಳ ಸರಿಗೆಯನ್ನ ಬಳಸ್ಬಿಟ್ಟು ಕೀಟವನ್ನ ಕೀಟ ರಂಧ್ರ ಮಾಡಿರುವ ರಂಧ್ರಗಳಲ್ಲಿ ಸರಿಗೆಯನ್ನ ಸೇರಿಸ್ಬಿಟ್ಟು ಅದು ಇಟ್ಟುಬಿಟ್ಟು ಚುಚ್ಚುಬಿಟ್ಟು ದುಂಬಿಯನ್ನು ಹೊರತೆಗೆದು ನಾಶ ಮಾಡಬೇಕಾಗುತ್ತದೆ. ನಂತರ ರಂಧ್ರಗಳನ್ನ 2% ಕ್ವಿನಾಲ್ಫಾಸ್ ಅಥವಾ 5% ಮೆಲಾಥಿಯನ್ ಕೀಟನಾಶಕದ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಅಂದರೆ ಮರಳಿನ ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಅಲ್ಲಿಗೆ ತುಂಬಬೇಕಾಗುತ್ತೆ. ಮತ್ತೆ ಕಾಂಪೋಸ್ಟ್ ಗುಂಡಿಗಳನ್ನ 10% ಕಾರ್ಬೋರಿಲ್ ಪುಡಿ ಅಥವಾ 0.1% ಕ್ಲೋರೋಪೈರಿಫಾಸ್ ಕೀಟನಾಶಕ ದ್ರಾವಣದಿಂದ ಅಂದರೆ 350 ಗ್ರಾಂ 10% ಕಾರ್ಬೋರಿಲ್ ಪುಡಿಯನ್ನ ಪ್ರತಿ 3 ಘನಮೀಟರ್ ಸಾವಯವ ಪದಾರ್ಥಕ್ಕೆ ಅಥವಾ ತಿಪ್ಪೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಉಪಚಾರ ಮಾಡೋದ್ರಿಂದ ತಿಪ್ಪೆ ಗೊಬ್ಬರದಲ್ಲಿ ಇರತಕ್ಕಂಥ ಮೊಟ್ಟೆ ಮರಿಹುಳ ಕೋಶ ನಾಶ ಉಂಟಾಗಿ ತೋಟದಲ್ಲಿ ಪ್ರಾಯದ ಹುಳುಗಳ ಒಂದು ಎಮರ್ಜೆನ್ಸ್ ಅಥವಾ ಹೊರಬರುವಿಕೆ ಉಗಮ ಕಡಿಮೆ ಆಗಿಬಿಟ್ಟು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಇನ್ನ ಈ ತಿಪ್ಪೆ ಗೊಬ್ಬರವನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ? ಓಕೆ, ತಿಪ್ಪೆ ಗೊಬ್ಬರವನ್ನ ತೋಟಗಳಲ್ಲಿ ಬೇರೆ ಗಿಡಗಳಿಗೆ ಹಾಕುವ ಮುಂಚೆ ಸ್ವಲ್ಪ ಕೆಲವು ಗಂಟೆಗಳ ಕಾಲ ತೆಳುವಾಗಿ ಹರಡಿಬಿಟ್ಟು ಬಿಸಿಲಿಗೆ ಮತ್ತೆ ಪ್ರಾಕೃತಿಕವಾಗಿ ಇರುವಂತಹ ಪಕ್ಷಿಗಳಿಗೆ ಒಡ್ಡಿ ಇವುಗಳ ಮೊಟ್ಟೆ ಲಾರ್ವಾ ಮರಿಹುಳುಗಳು ಮತ್ತೆ ಕೋಶಗಳನ್ನ ಆಹಾರವನ್ನಾಗಿ ಮಾರ್ಪಡಿಸಿಬಿಟ್ಟು ಪಕ್ಷಿಗಳು ಬಳಸೋದ್ರಿಂದ ಸಂಖ್ಯೆಗಳಲ್ಲಿ ಕಡಿಮೆ ಹೊಂದುತ್ತೆ ಮತ್ತೆ ಬಿಸಿಲಿಗೆ ಸಾಯುತ್ತದೆ. ಅಂದ್ರೆ ನಾವು ಎಲ್ಲಾ ಕ್ರಮಗಳನ್ನು ಕೂಡ ಅನುಸರಿಸೋದು ಬಹಳ ಬಹಳ ಸಮಗ್ರವಾಗಿ ಎಲ್ಲಾ ಕ್ರಮಗಳನ್ನು ಅನುಸರಿಸೋದ್ರಿಂದ ತುಂಬಾ ಉತ್ತಮವಾದ ನಿಯಂತ್ರಣವನ್ನ ಅಥವಾ ನಿರ್ವಹಣೆಯನ್ನ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ತೆಂಗಿಗೆ ಬರುವಂತ ಮುಖ್ಯವಾದ ಕೀಟ ಪೀಡೆ ಅಂದ್ರೆ ಈ ಗರಿ ತಿನ್ನುವಂತ ಕಪ್ಪು ತಲೆ ಹುಳು ಅಂತ. ಹೌದು, ಇದ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀವಿ. ಹೌದೌದು, ಇದರ ಒಂದು ಹಾವಳಿಯ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಓಕೆ, ಈ ಕೀಟದ ಬಾಧೆಯನ್ನು ಸಾಮಾನ್ಯವಾಗಿ ತಾವುಗಳು ರೈಲು ಮತ್ತೆ ಬಸ್ಗಳಲ್ಲಿ ವಾಹನಗಳಲ್ಲಿ ಸಂಚರಿಸುವಾಗ ಅಕ್ಕಪಕ್ಕ ತೋಟಗಳಲ್ಲಿ ಕಾಣಬರುತ್ತದೆ. ರಸ್ತೆ ಬದಿಯಲ್ಲಿರ್ತಕ್ಕಂಥ ದೂರದ ತೋಟಗಳಲ್ಲಿ ಅಂದ್ರೆ ಸುಮಾರಾಗಿ ಅರಸೀಕೆರೆ, ಕಡೂರು, ಚೆನ್ನರಾಯಪಟ್ಟಣ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಇತರೆ ಪ್ರದೇಶಗಳಲ್ಲಿ ತೆಂಗಿನ ಗರಿಗಳು ಬೆಂಕಿ ಇಟ್ಟಂತೆ ಕಂಡುಬರುತ್ತೆ. ಆದ್ರೆ ಇದು ಉಂಟಾಗಿರೋದು ಮತ್ತೆ ರೈತರುಗಳಲ್ಲಿ ಮನವರಿಕೆ ಆಗಿರೋದು ನೀರಿನ ಕಡಿಮೆ ಅಭಾವದಿಂದ ಮತ್ತೆ ಬಿಸಿಲಿನ ಪ್ರಕೋಪದಿಂದ ಆಗಿದೆ ಅಂತ ಅಂದ್ಕೊಳ್ತಾರೆ. ಆದ್ರೆ ರೈತರುಗಳು ಹತ್ತಿರದ ಹೋಗ್ಬಿಟ್ಟು ಆ ಗರಿಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಕೆಳಭಾಗದಲ್ಲಿ ಜಾಲರ ಕಟ್ಕೊಂಡ್ಬಿಟ್ಟು ಹುಳುಗಳು ಹರಿತನ್ನು ಪತ್ರ ಹರಿತನ್ನು ತಿನ್ನೋದ್ರಿಂದ ಗರಿಗಳ ಮೇಲ್ಭಾಗ ಒಣಗಿದಂತೆ ಸುಟ್ಟಂತೆ ಕಾಣಿಸುತ್ತೆ. ಇದು ಬಹಳ ಮುಖ್ಯವಾದಂತ ಹೌದೌದು ಒಂದು ಲಕ್ಷಣ ಹೇಳಬಹುದು. ಅಂದ್ರೆ ಈ ಒಂದು ಗರಿ ತಿನ್ನುವಂತ ಕಪ್ಪು ತಲೆ ಹುಳುವಿನ ನಿಯಂತ್ರಣವನ್ನ ಹೇಗೆ ಮಾಡಬಹುದು ಅಂತೀರಿ? ಈ ಮರಿ ಹುಳುಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗರಿಗಳ ಅಡಿಭಾಗದಲ್ಲಿ ರೇಷ್ಮೆ ಜಾಲರಗಳೊಂದಿಗೆ ಸೇರಿಸಿಕೊಂಡು ಹಸಿರು ಪದಾರ್ಥ ಕ್ಲೋರೋಫಿಲ್ ಅನ್ನ ಕೆರೆದು ತಿನ್ನುತ್ತೆ. ಆದ್ರಿಂದ ಗರಿಗಳು ಮೊದಲಿಗೆ ಒಣಗಿದ ಹುಲ್ಲಿನ ಬಣ್ಣದ ಮಚ್ಚಿಗಳಂತೆ ಆಗ್ಬಿಟ್ಟು ಕೊನೆಗೆ ಪೂರ್ತಿಯಾಗಿ ಗರಿಗಳು ಸುಟ್ಟಂತೆ ಕಾಣುತ್ತೆ. ಇದು ವಿಶೇಷವಾಗಿ ಅಡಿಭಾಗದಲ್ಲಿರತಕ್ಕಂತಹ ತೆಂಗಿನ ಗರಿಗಳಿಗೆ ಮಾತ್ರ ಜಾಸ್ತಿ ಇರುತ್ತೆ ಅಥವಾ ಇರುತ್ತದೆ, ಮೇಲಿನ ಎಳೆಭಾಗದ ಇರೋದೇ ಇಲ್ಲ. ವಯಸ್ಸಾದಂತಹ ಗರಿಗಳಿಗೆ ಜಾಸ್ತಿ. ಹೌದು, ಈ ಗರಿಗಳಿಗೆ ಹಾನಿ ಉಂಟು ಮಾಡೋದ್ರಿಂದ ಈ ತರ ತೆಂಗಿನ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತೆ ತೆಂಗಿನ ಕಾಯಿಗಳು ಬಲಿಯೋದಿಲ್ಲ ಮತ್ತೆ ಬೇಗ ಉದುರಿ ಬೀಳುತ್ತೆ. ಇದರಿಂದ ತುಂಬಾ ಹಾನಿ ಉಂಟಾಗುತ್ತೆ. ಕೆಲವು ಸಂದರ್ಭದಲ್ಲಿ ವಿಶೇಷವಾಗಿ ನಿರಂತರವಾಗಿ ಬಾಧೆ ಇರೋದ್ರಿಂದ ಅಂತಹ ಮರಗಳು ಪೂರ್ತಿಯಾಗಿ ಸುಳಿ ಭಾಗ ಒಣಗಿ ಟಾಪ್ಲಿಂಗ್ ಅಂತ ಹೇಳ್ತೀವಿ, ಸತ್ತು ಹೋಗುತ್ತೆ, ಬಿದ್ದು ಹೋಗಿದೆ. ಅಂದ್ರೆ ಅಲ್ಲಿಗೆ ಇದರ ನಿಯಂತ್ರಣಕ್ಕೆ ನಾವು ಈ ಬಾಧೆಗೆ ಒಳಗಾದಂತ ಗರಿಗಳನ್ನು ತೆಗೆದು ಸುಡಬೇಕು ಅಂತೀರಿ? ಹೌದು, ತುಂಬಾ ವಿಶೇಷವಾಗಿ ಒಂದು ಇದು ಅಂತ ಹೇಳಿದ್ರೆ ತಾವು ಹೇಳದಂತೆ ಹುಳುಗಳಿರ್ತಕ್ಕಂತಹ ಬಾಧೆಗೊಳಗಾದ ಗರಿಗಳನ್ನ ಗಿಡಗಳಿಂದ ಬೇರ್ಪಡಿಸ್ಬಿಟ್ಟು ಅವುಗಳನ್ನ ಒಂದ್ ಕಡೆ ಗುಡ್ಡೆ ಹಾಕಿ ಬೆಂಕಿ ಕೊಟ್ಟು ನಾಶ ಮಾಡಬೇಕು. ಅದರಿಂದ ಇವುಗಳಲ್ಲಿರ್ತಕ್ಕಂತಹ ಮರಿ ಹುಳುಗಳು ನಾಶ ಆಗುತ್ತೆ, ಅದರಿಂದ ತೋಟಗಳಲ್ಲಿ ಇದರ ಒಂದು ಬಾಧೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಕೊಂಡ್ರೆ ಇನ್ನೇನು ಕ್ರಮಗಳು ಅನುಸರಿಸಬಹುದು ಅಂತ ಹೇಳ್ತಾನೆ. ಕಡಿಮೆ ಅಥವಾ ಮಧ್ಯಮ ಎತ್ತರದ ಅಂದ್ರೆ 12-13 ವರ್ಷಗಳ ಪ್ರಾಯದ ಮರಗಳಲ್ಲಿ ಗರಿಗಳ ಅಡಿಭಾಗಕ್ಕೆ ಸಂಪರ್ಕ ಕೀಟನಾಶಕಗಳಾದ ಕಾರ್ಬೋರಿಲ್ 4 ಗ್ರಾಂ 1 ಲೀಟರ್ ನೀರಿನಲ್ಲಿ ಅಥವಾ ಕ್ಲೋರೋಪೈರಿಫಾಸ್ 2 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಅಥವಾ ಮಾನೋಕ್ರೋಟೋಫಾಸ್ ಆದರೆ 1.5 ಮಿಲಿಲೀಟರ್ 1 ಲೀಟರ್ನಲ್ಲಿ ಇದರ ಒಟ್ಟಿಗೆ ಅಂಟು ಅಂದ್ರೆ ಒಂದು ಅಗ್ರೋವೆಟ್ ಅಂತ ಹೇಳ್ತೇವೆ, ಅದು 1 ml ಅಥವಾ ಆಫ್ಸ್ ಆದ್ರೆ 0.3 ml ನ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಗರಿಗಳ ಅಡಿಭಾಗಕ್ಕೆ ಚೆನ್ನಾಗಿ ಅಂಟಿಕೊಂಡು ಬಿಟ್ಟು ಕೀಟಗಳ ನಿರ್ವಹಣೆ ಚೆನ್ನಾಗಿ ಆಗುತ್ತದೆ. ಇದನ್ನು ಸಾಮಾನ್ಯವಾಗಿ ಗಟಾರ್ ಸ್ಪ್ರೇ ಅಲ್ಲಿ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತದೆ, ಯಾಕಂದ್ರೆ ಎತ್ತರಕ್ಕೆ ಹೋಗ್ಬೇಕಲ್ಲ. ಹೌದು, ಹಾಗಾಗಿ ಇನ್ನ ಈ ಜೈವಿಕ ನಿಯಂತ್ರಣ ಕ್ರಮ ಏನಾದ್ರೂ ಇದೆಯಾ ಈ ಒಂದು ಕಪ್ಪುತಲೆ ಹುಳು ನಿಯಂತ್ರಣಕ್ಕೆ? ಹೌದು, ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆಯ ಮೂಲಕ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪರಭಕ್ಷಕ ಕೀಟಗಳನ್ನ ಅಂದ್ರೆ ನ್ಯಾಚುರಲ್ ಎನಿಮೀಸ್ ಅಂತ ಹೇಳ್ತೀವಿ, ಪರತಂತ್ರ ಜೀವಿಗಳು, ಪ್ಯಾರಾಸಿಟೈಡ್ ಗೋನಿಯೋಸಿಸ್ ನೆಫೆಂಟಿಡಿಸ್ ಅಂತ ಇದೆ, ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಉಚಿತವಾಗಿ ಒದಗಿಸುತ್ತದೆ. ಇಂತಹ ಪರತಂತ್ರ ಜೀವಿಗಳನ್ನ ಗಾಜಿನ ನಳಿಕೆಗಳಲ್ಲಿ ಪ್ರಣಾಳಗಳಲ್ಲಿ ಒದಗಿಸ್ತಾರೆ. ಇವುಗಳನ್ನು ತೆಂಗಿನ ಮರದ ಬುಡದಲ್ಲಿ ನಿಂತ್ಕೊಂಡು ಬಿಟ್ಟು ಸುಮ್ಮನೆ ಹಾಗೆ ಹಿಡಿದ್ರೆ ಸಾಕು, ಅವುಗಳು ಮೇಲ್ಗಡೆ ಹತ್ತು ಬಿಟ್ಟು ತೆಂಗಿನ ಗರಿಗಳಲ್ಲಿರ್ತಕ್ಕಂತ ಕೀಟಗಳನ್ನ ನಾಶ ಮಾಡುತ್ತೆ. ಯಾಕಂದ್ರೆ ಇವು ಬಲೆ ಕಟ್ಕೊಂಡಿರೋದ್ರಿಂದ ನಾವು ಏನೇ ಕೀಟನಾಶಕ ಮಾಡಿದ್ರೆ ಕಷ್ಟ ಉಪಯೋಗ ಆಗುದಿಲ್ಲ. ಆದ್ರಿಂದ ಇದು ಓವಿಪಾಸಿಟರ್ ಅಂದ್ರೆ ಮೊಟ್ಟೆ ಇಡುವಂತಹ ಒಂದು ಸಾಧನ ಏನಿದೆ ಅದರಿಂದ ಕೀಟಗಳನ್ನ ಚುಚ್ಚುಬಿಟ್ಟು ಅದರ ಮೇಲೆ ಮೊಟ್ಟೆಗಳನ್ನ ಇರಿಸಿ ಅವುಗಳನ್ನ ತಿಂದು ನಾಶ ಮಾಡುತ್ತೆ. ಅಂದ್ರೆ ಈ ಪರತಂತ್ರ ಜೀವಿಗಳನ್ನ ತೋಟಗಾರಿಕೆ ಇಲಾಖೆಯವರು ಪೂರೈಕೆ ಮಾಡ್ತಾರೆ? ಹೌದು, ಪೂರೈಕೆ ಮಾಡ್ತಾರೆ ಉಚಿತವಾಗಿ. ಉಚಿತವಾಗಿ ಯಾವುದೇ ರೀತಿಯ ದುಡ್ಡನ್ನ ಹಣವನ್ನ ತೆಗೆದುಕೊಳ್ಳೋದಿಲ್ಲ. ಇದನ್ನ ನಮ್ಮ ಸರ್ಕಾರದ ಒಂದು ಉಪಯೋಗ, ಇದೊಂದು ಪರಿಸರ ಸ್ನೇಹಿ ಕ್ರಮ. ಹೌದೌದು, ರೈತರು ಇದನ್ನ ಅನುಸರಿಸೋದ್ರಿಂದ ಹೌದು. ಅಂದ್ರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಈ ಕೀಟದ ಬಾಧೆ ಇದ್ದಾಗ ಬರೀ ಜೈವಿಕ ನಿಯಂತ್ರಣ ಸರಿಯಾಗೋದಿಲ್ಲ, ಆದ್ರಿಂದ ನುಷಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಬೇರೆ ಮೂಲಕ ನಾವು ಕೀಟನಾಶಕ ಕೊಡ್ತೇವೆ, ಅದರಿಂದಾನೇ ಕಪ್ಪು ತಲೆ ಹುಳ ಕೂಡ ನಿರ್ವಹಣೆ ಆಗುತ್ತದೆ. ಅಳಿದುಳಿದ ಕಪ್ಪು ತಲೆ ಹುಳುಗಳು ಈ ಜೈವಿಕ ನಿಯಂತ್ರಣದಿಂದ ಸಂಪೂರ್ಣವಾಗಿ ನಾವು ನಿರ್ವಹಣೆ ಮಾಡಬಹುದು. ಇನ್ನೊಂದು ನಾವು ತೆಂಗಿನಲ್ಲಿ ಕೇಳುವಂತ ಮುಖ್ಯವಾದ ಕೀಟ ಪೀಡೆ ಅಂದ್ರೆ ತಾವು ತಿಳಿಸಿದ್ದು ಈ ಕೆಂಪು ಮೂತಿ ಹುಳು ಅಂತ. ಹೌದು, ಇದು ವಿಶೇಷವಾಗಿ ಕಾಂಡ ಮತ್ತೆ ಸುಳಿಯನ್ನು ಕೊರೆಯುತ್ತೆ ಅಂತ ತಾವು ತಿಳಿಸಿದ್ರಿ. ಹೌದು, ಇದರ ಒಂದು ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತ ತಿಳಿಸ್ಕೊಡ್ತೇನೆ. ಇದು ಸಾಮಾನ್ಯವಾಗಿ ತಾನೇ ತಾನಾಗಿ ಅಂದ್ರೆ ಒಂದು ಹೊಸದಾಗಿ ಇದು ಈ ಕೀಟ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ. ಈಗಾಗಲೇ ಇರ್ತಕ್ಕಂತಹ ಅಂದ್ರೆ ಯಾಂತ್ರಿಕವಾಗಿ ಉಂಟಾಗಿರ್ತಕ್ಕಂತಹ ಗಾಯಗಳು ಉಂಟಾಗಿರ್ತಂತಹ ಕಾಂಡದ ಭಾಗದಲ್ಲಿ ಇವುಗಳು ಮೊಟ್ಟೆ ಇಡುತ್ತವೆ. ಮತ್ತೆ ರೈನಾಸಿರಸ್ ದುಂಬಿ ಎಲ್ಲಿ ಸುಳಿಯನ್ನ ಕೊರೆದಿರುತ್ತದೆ ಅಂತಹ ಭಾಗಕ್ಕೆ ಕೆಂಪು ಮೂತಿ ಹುಳುಗಳು ಹೋಗ್ಬಿಟ್ಟು ಹೆಣ್ಣು ಹುಳುಗಳು ಮೊಟ್ಟೆ ಇಟ್ಬಿಟ್ಟು ಅಲ್ಲಿ ವಿಶೇಷವಾಗಿ ಕಾಂಡದ ಒಳಭಾಗವನ್ನು ತಿನ್ನುವುದರಿಂದ ಪೂರ್ತಿಯಾಗಿ ಪೊಟ್ರೆ ಉಂಟಾಗಿ ಮರದ ತುದಿ ಭಾಗ ಒಣಗಿ ಸಾಯ್ತದೆ. ಮತ್ತೆ ಕಾಂಡದ ಭಾಗದಲ್ಲಿ ದೊಡ್ಡದಾದ ಪೊಟ್ರೆ ಉಂಟಾಗ್ಬಿಟ್ಟು ಮರಗಳು ಗಾಳಿ ಬೀಸಿದಾಗ ಮುರಿದು ಬಿಡುತ್ತೆ. ಓಹೋ, ಅಷ್ಟು ಮಟ್ಟಿಗೆ? ಹೌದು ಹೌದು, ಒಂದು ಮರಗಳನ್ನು ಅಶಕ್ತವನ್ನ ಮಾಡ್ತವೆ. ಹೌದು, ತಾನೇ ತಾನಾಗಿ ಯಾವುದೇ ರೀತಿಯ ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ, ಇದು ಸೆಕೆಂಡರಿ ಪೆಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಇದರ ಜೀವನ ಚಕ್ರ ಹೇಗೆ ಅಂತೀರಿ? ಈ ಮರಿ ಹುಳುಗಳು ಹಾನಿ ಉಂಟು ಮಾಡುವಂತಾಗಿರುತ್ತದೆ. ಪ್ರಾಯದ ಹೆಣ್ಣು ಮೂತಿ ಹುಳುಗಳು ಕಾಂಡದ ಮೇಲೆ ಉಂಟಾಗಿರುವ ಹಸಿ ಗಾಯದಲ್ಲಿ ಮತ್ತು ರೈನೋಸರಸ್ ದುಂಬಿ ಕೊರೆದಿರುವ ಸುಳಿ ಭಾಗದ ಗಿಡದ ಅಂಗಾಂಶದಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ. ಮೊಟ್ಟೆ ಮುಂದ ಸುಮಾರು 1-7 ದಿನಗಳಲ್ಲಿ ಮರಿ ಹುಳುಗಳು ಹೊರಗಡೆ ಬಂದ್ಬಿಟ್ಟು ಸುತ್ತ ಇರತಕ್ಕಂತಹ ಅಂಗಾಂಶವನ್ನು ತಿಂದು ಅಭಿವೃದ್ಧಿವಂತಾಗುತ್ತೆ. ಇವುಗಳಿಗೆ ತಲೆ ಆಗಲಿ ಅಥವಾ ಕಾಲುಗಳಾಗಲಿ ಇರುವುದಿಲ್ಲ, ಅಂದ್ರೆ ರಿಗ್ಲಿಂಗ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಹೆಡ್ಲೆಸ್ ಮತ್ತೆ ಲೆಗ್ಲೆಸ್ ಕೀಟಗಳು, ಗ್ರಬ್ಸ್ ಅಂತ ಹೇಳ್ತೇವೆ. ಇವುಗಳು ಸುತ್ತಮುತ್ತ ಇರತಕ್ಕಂತಹ ಅಂಗಾಂಶವನ್ನು ತಿನ್ನೋದ್ರಿಂದ ಪೂರ್ತಿಯಾಗಿ ಅಂಗಾಂಶ ಪೊಟ್ರೆ ಅಂದ್ರೆ ಪೊಳ್ಳಾಗುತ್ತೆ, ಮತ್ತೆ ಸುಳಿ ಭಾಗ ಕೂಡ ಬಿದ್ದೋಗುತ್ತೆ. ಮತ್ತೆ ಕಾಂಡದ ಭಾಗದಲ್ಲಿ ವಿಶೇಷವಾಗಿ ಜಾಸ್ತಿ ಹಾನಿ ಇತ್ತು ಅಂದ್ರೆ ಮರ ಗಾಳಿ ಬೀಸಿದಾಗ ಮುರಿದು ಬಿದ್ದು ಸತ್ತು ಬಿಡುತ್ತೆ. ಅಂದ್ರೆ ಈ ಒಂದು ಕೆಂಪು ಮೂತಿ ಹುಳುವಿನ ಒಂದು ನಿರ್ವಹಣೆಗೆ ಏನ್ ಕ್ರಮಗಳನ್ನು ಅನುಸರಿಸಬಹುದು ಅಂತ? ಕೆಂಪು ಮೂತಿ ಹುಳ ಈ ಕಾಂಡದ ಮೇಲೆ ಇದ್ದಾಗ ಕಾಂಡದ ಮೇಲಿರುವ ರಂಧ್ರಗಳನ್ನ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಬೆಂಡಾಗಿರ್ತಕ್ಕಂತಹ ಅಂದ್ರೆ ಬಗ್ಗಿರುವಂತಹ ಲಾಳಿಕೆಯನ್ನ ಅಥವಾ ಯಾವುದೇ ರೀತಿಯ ಒಂದು ಟ್ಯೂಬ್ ಅನ್ನ ನಳಿಕೆಯನ್ನ ಸೇರಿಸ್ಬಿಟ್ಟು ಅದ್ರ ಮೂಲಕ ಕ್ಲೋರೋಪೈರಿಫಾಸ್ ಸಂಪರ್ಕ ಕೀಟನಾಶಕ 2 ml 1 ಲೀಟರ್ ನೀರಿನಲ್ಲಿ ಅಥವಾ ಮೊನೊಕ್ರೋಟೋಫಾಸ್ 1.5 ml 1 ಲೀಟರ್ ನೀರಿನಲ್ಲಿ ಅಥವಾ ಬೇರೆ ಯಾವುದೇ ಸಂಪರ್ಕ ಕೀಟನಾಶಕ ಇರಬಹುದು, ಮೆಲಾಥಿಯನ್ ಅಥವಾ ಬೇರೆ, ಅದನ್ನ ಒಳಭಾಗಕ್ಕೆ ಸೇರಿಸೋದ್ರಿಂದ ಅಲ್ಲಿರ್ತಕ್ಕಂತಹ ಮರಿ ಹುಳುಗಳು ನಾಶಗೊಳ್ಳುತ್ತೆ. ಇನ್ನು ವಿಶೇಷವಾಗಿ ಸುಳಿಯಲ್ಲಿರ್ತಕ್ಕಂತಹ ಕೀಟಗಳನ್ನ ನಾಶ ಮಾಡಲಿಕ್ಕೆ ಅಲ್ಲಿ ರೈನಾಸರಸ್ ದುಂಬಿ ಬರದಂತೆ ನೋಡ್ಕೋಬೇಕು, ಅದು ಬಹಳ ಮುಖ್ಯ. ಮತ್ತೆ ಈ 2 ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ವಿಶೇಷವಾಗಿ ಆಕರ್ಷಕ ಬಲೆಗಳು ಇದೆ, ಫಿರಮೋನ್ ಟ್ರಾಪ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಎಕರೆಗೆ ಸುಮಾರು 2 ಬಳಸಿದ್ರೆ ಸಾಕಾಗುತ್ತೆ. ಇದಕ್ಕೆ ಪ್ರೌಢ ದುಂಬಿಗಳು ಆಕರ್ಷಣೆಗೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂತಹ ವಿಷದ ಒಂದು ನೀರಿನಲ್ಲಿ ಬಿದ್ದು ಸಾಯ್ತು. ಅಂದ್ರೆ ಇದನ್ನ ಯಾವಾಗಾದ್ರೂ ನಾವು ಬಳಸ್ಕೋಬಹುದು? ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಅದು ಅಂದ್ರೆ ಇದನ್ನು ಬಳಸ್ಕೊಳ್ಳೋ ಒಂದು ವಿವೇಚನೆ ಇರಬೇಕು. ಏನಂದ್ರೆ ನಮ್ಮ ತೋಟದಲ್ಲಿ ಇಲ್ದಿದ್ರು ಕೂಡ ಬೇರೆ ತೋಟಗಳಿಂದ ಆಕರ್ಷಣೆಗೊಂಡು ನಮ್ಮ ತೋಟದಲ್ಲಿ ಹಾನಿ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಇವುಗಳ ಬಳಕೆಯನ್ನ ವಿವೇಚನೆಯಿಂದ ಮತ್ತೆ ತಜ್ಞರ ಸಲಹೆಯ ಮೂಲಕ ಮಾಡುವಂತದ್ದು ಬಹಳ ಒಳ್ಳೆಯದು. ಇನ್ನೊಂದು ನಮಗೆಲ್ಲ ಚಿರದ ಪರಿಚಿತವಾಗಿರುವಂತ ಒಂದು ಕೀಟ ಜಾತಿಗೆ ಸೇರದೇ ಇರುವಂತಹ ಪೀಡೆ ಅಂದ್ರೆ ನುಸಿ ಅಂತ ಹೇಳಬಹುದು. ಈ ತೆಂಗಿನಕಾಯ ನುಸಿಯ ಒಂದು ಹಾವಳಿಯ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ ತಿಪ್ಪೇಸ್ವಾಮಿ. ಈ ಕೀಟ ದೇಶದ ಈಶಾನ್ಯ ಭಾಗದಿಂದ ಪ್ರವೇಶ ಉಂಟು ಮಾಡಿದ್ದು ಸುಮಾರು 1998 ಅಂದಿನಿಂದ ಇಂದಿನವರೆಗೂ ಕೂಡ ಇದು ಸಂಪೂರ್ಣವಾಗಿ ಹೋಗಿಲ್ಲ, ಈಗಲೂ ಕೂಡ ಇದೆ, ಸಣ್ಣ ಪ್ರಮಾಣದಲ್ಲಿ ಇದೆ. ಇದರ ಒಂದು ಬಾಧೆಯಿಂದ ಎಳೆನೀರು ಕಾಯಿಗಳು ಆಕಾರವನ್ನು ಕಳೆದುಕೊಳ್ಳುತ್ತೆ, ಮತ್ತೆ ರುಚಿಯನ್ನು ಎಳೆನೀರು ರುಚಿ ಕೂಡ ಇರುವುದಿಲ್ಲ, ಮತ್ತೆ ತೆಂಗು ಒಳಗಡೆ ಭಾಗ ತೆಂಗಿನ ಕಾಯಿಯ ಒಳಭಾಗ ತೆಳುವಾಗಿರುತ್ತದೆ ಮತ್ತು ಆಕಾರ ಕಳ್ಕೊಳ್ಳುತ್ತೆ. ಅಕಸ್ಮಾತ್ ಆಗಿ ಇವುಗಳ ಬಾಧೆ ಜಾಸ್ತಿ ಇದ್ದಾಗ ಎಳೆ ಕಾಯಿಗಳು ಅಂದ್ರೆ ಮುಷ್ಟಿಗಾತ್ರದಗಿಂತ ಸಣ್ಣಗಿರ್ತಕ್ಕಂಥ ಕಾಯಿಗಳು ಮರದಿಂದ ಉದುರು ಬಿದ್ದುಬಿಟ್ಟು 80%+ ಹಾನಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಅಂದ್ರೆ ಕಾಯಿಗಳ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗಲ್ಲ. ಹೌದು ಅಷ್ಟು ಮಟ್ಟ ಕಾಯಿಗಳು ಕಚ್ಚೋದು ಇಲ್ಲ ಗಿಡದ ಮೇಲೆ, ಕಚ್ಚಿದ್ರು ಕೂಡ ಅವುಗಳ ಅಭಿವೃದ್ಧಿ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಅಂಟು ಬಂದಿರೋದನ್ನು ನೋಡ್ತೀವಿ. ಹೌದು ಅಂಟು ಬಂದಿರುತ್ತೆ, ತುಂಬಾ ನಾರಿರುತ್ತೆ, ಸುಲಿಯೋದು ಬಹಳ ಕಷ್ಟ ಆಗುತ್ತೆ, ವಿಕಾರವಾಗಿರುತ್ತೆ. ಹೌದು ಕಾಯಿ ನೋಡ್ರೆ ಕಾಯಿ ವಿಕಾರಗಳು. ಅಂದ್ರೆ ಈ ತೆಂಗಿನಕಾಯಿಯ ಒಂದು ನುಸಿ ಪೀಡೆಯನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತೀರಿ? ಇದರ ಒಂದು ನುಸಿ ನಿರ್ವಹಣೆ ರೈತರಲ್ಲಿ ಸಾಮಾನ್ಯವಾಗಿ ಅದಾಗಿ ಅದು ಹೋಗುತ್ತೆ ಅನ್ನೋ ಒಂದು ಇದಿರುತ್ತೆ, ಮತ್ತೆ ಸರ್ಕಾರದ ಮೇಲೆ ಹೊರಿಸ್ತಾರೆ. ಅವರು ನಾನು ಕೇಳಿಸ್ಕೊಂಡಿರ್ತೀನಿ, ತೋಟಗಾರಿಕೆ ಇಲಾಖೆಯವರು ಬರಲಿಲ್ಲ, ಇದ್ರ ನಿರ್ವಹಣೆ ಮಾಡಲಿಲ್ಲ ಅಂತ. ನಾವು ಹುಷಾರಿಲ್ಲದ ಇದ್ರೆ ಡಾಕ್ಟರ್ ಹತ್ರ ಹೋಗ್ತೇವೆ. ಹಾಗೆ ನಮ್ಮ ತೆಂಗಿನ ಮರಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ಜವಾಬ್ದಾರಿ ನಮ್ದೇ ಆಗಿರ್ತದೆ. ಇದು ಸರ್ಕಾರದ ತೋಟಗಾರಿಕೆ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ದೊರೆಯುವಂತಹ ಕೀಟನಾಶಕ ಅಥವಾ ಬೇರೆ ಸಾಮಗ್ರಿಗಳನ್ನ ಬಳಸ್ಕೊಂಡ್ಬಿಟ್ಟು ಮತ್ತೆ ಇದು ಕೂಡ ವೈಜ್ಞಾನಿಕ ಮಾಹಿತಿ ಕೂಡ ದೊರಕಿಸ್ಕೊಡ್ತಾರೆ. ಅದು ಲೇಖನವಾಗಿ ಇರ್ತದೆ ಅಥವಾ ಬಾಯಿ ಮೂಲಕ ಹೇಳ್ಕೊಡ್ತಾರೆ, ಮತ್ತೆ ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷಿತೆಗಳನ್ನು ಮಾಡಿ ತೋರಿಸ್ತೇವೆ. ಆದ್ರೆ ರೈತರು ಇದ್ರ ಬಗ್ಗೆ ಆಸಕ್ತಿ ತೋರಿಸದಲ್ಲ ಇರೋದ್ರಿಂದ ಇದರ ನಿರ್ವಹಣೆ ಸಾಧ್ಯ ಆಗಿಲ್ಲ. ಅಂದ್ರೆ ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ತಿಪ್ಪೇಸ್ವಾಮಿ ಅವರೇ? ಓಕೆ, ಇದರ ನಿರ್ವಹಣೆ ಅಂತ ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಯಾವ ತೋಟಗಳಲ್ಲಿ ಅಥವಾ ಮರಗಳಲ್ಲಿ ಪೋಷಕಾಂಶಗಳ ಕೊರತೆ ಇರ್ತದೆ ಅಂತಹ ತೋಟಗಳಲ್ಲಿ ಇದರ ಅಥವಾ ಗಿಡಗಳಲ್ಲಿ ಇದರ ಹಾವಳಿ ತುಂಬಾ ಜಾಸ್ತಿ. ಅಂದ್ರೆ ನಮ್ಮ ತೆಂಗಿನ ಮರಗಳಿಗೆ ಬಲ ತುಂಬಬೇಕು ನಾವು. ಹಾ ಹೌದು, ಬಲಶಾಲಿ ಮಾಡಬೇಕು. ಹೌದು, ಅಂದ್ರೆ ಪ್ರತಿ ಮರಕ್ಕೆ ಸುಮಾರು 50 kg ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, 5 kg ಬೇವಿನ ಹಿಂಡಿ, 1 kg ಜಿಪ್ಸಮ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್, 50 g ಬೋರಾಕ್ಸ್ ಮತ್ತೆ 500 g ಸಾರಜನಕ 1 kg 650 g ಯೂರಿಯಾ, 320 g ರಂಜಕ ಇರುವಂತಹ ಸೂಪರ್ ಫಾಸ್ಫೇಟ್ ಆದ್ರೆ 2 kg, 1200 g ಪೊಟ್ಯಾಶ್ ಪೋಷಕಾಂಶ ಅಂದ್ರೆ 2 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಈ ಮೊದಲು ಹೇಳಿದಂತಹ ಪೋಷಕಾಂಶಗಳನ್ನ ಇಡಿಯಾಗಿ ಮುಂಗಾರಿಗಿಂತ ಈ ಪೂರ್ವ ಮುಂಗಾರಲ್ಲಿ ಕೊಡಬೇಕು. ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರಗಳನ್ನ ಅರ್ಧ ಭಾಗ ಈಗ ಮತ್ತೆ ಇನ್ನು ಉಳಿದ ಅರ್ಧ ಭಾಗವನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಮುಂಗಾರಿಗಿಂತ ಮುಂಚೆ, ಹೌದು ಅರ್ಧ ಭಾಗ ಈಗ, ಮುಂಗಾರಿನ ನಂತರ ಅರ್ಧ ಭಾಗ ಮೇ ತಿಂಗಳಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಅರ್ಧ ಭಾಗ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅರ್ಧ ಭಾಗ ಕೊಡಬೇಕು. ಈ ಕೊಡುವಾಗ ಗಿಡಗಳ ಬುಡದಲ್ಲಿ ಕೊಡಬಾರದು, ಬುಡದಿಂದ ಸುಮಾರು 5 ಅಡಿಯಷ್ಟು ದೂರದಲ್ಲಿ ಸುತ್ತಲೂ ಸುಮಾರು 1 ಅಡಿಯಷ್ಟು ಬಳೆಯಾಕಾರದಲ್ಲಿ ಗುಂಡಿ ತೆಗೆದುಬಿಟ್ಟು ಸಲಿಕೆಯಿಂದ ಅದರಲ್ಲಿ ಕಾಂಪೋಸ್ಟ್ ಗೊಬ್ಬರ ಬೇವಿನ ಹಿಂಡಿ ಎಲ್ಲ ಹಾಕ್ಬಿಟ್ಟು ಅದರ ಮೇಲೆ ಯೂರಿಯಾ ಸೂಪರ್ ಫಾಸ್ಫೇಟ್ ಮತ್ತೆ ಪೊಟ್ಯಾಶ್ ಗೊಬ್ಬರ ಜಿಪ್ಸಮ್ ಬೋರಾಕ್ಸ್ ಹಾಕಬೇಕಾಗುತ್ತೆ. ಮತ್ತೆ ಮಣ್ಣು ಮುಚ್ಚಬೇಕು, ಮತ್ತೆ ನೀರಿನ ಅಂಶ ಹದವಾಗಿರುವಂತೆ ನೋಡ್ಕೋಬೇಕು. ಅದು ಬಹಳ ಬಹಳ ಮುಖ್ಯ ಕ್ರಮ. ಹೌದು, ಅಂದ್ರೆ ಪೋಷಕಾಂಶಗಳನ್ನ ಪೂರೈಕೆ ಮಾಡೋದು ಬಹಳ ಮುಖ್ಯವಾದಂತ ಕ್ರಮ. ಇದರೊಟ್ಟಿಗೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡಬೇಕು, ಅದನ್ನ ನೋಡ್ಕೋಬೇಕು. ಅಂದ್ರೆ ಆಗಾಗ ಮಣ್ಣನ್ನ ಸಡಿಲಗೊಳಿಸ್ಬಿಟ್ಟು ಬೇರಿನ ಭಾಗಕ್ಕೆ ಗಾಳಿ ಚೆನ್ನಾಗಿ ಆಡಬೇಕು. ಅಂದ್ರೆ ಸಾಕಷ್ಟು ಸಾವಯವ ಗೊಬ್ಬರ ಹಾಕೋದ್ರಿಂದ ಹೌದು ನಮ್ಮ ಮಣ್ಣು ಸಡಿಲ ಆಗುತ್ತೆ. ಈ ಕ್ರಮನ ನಮ್ಮ ರೈತ ಬಂಧು ಅನುಸರಿಸಬೇಕಾಗುತ್ತೆ. ಇನ್ನ ರಾಸಾಯನಿಕವಾಗಿ ಸಿಂಪಡಣೆ ಮಾಡೋದಾದ್ರೆ ಏನ್ ಮಾಡಬಹುದು ಅಂತೀರಿ? ಅಂದ್ರೆ ಕಡಿಮೆ ಎತ್ತರದ ಮರಗಳಲ್ಲಿ ಎಳೆಯ ಕಾಯಿಗಳಿರುವ ಗೊಂಚಲುಗಳಿಗೆ ನುಶಿನಾಶಕಗಳು ಸಿಂಪಡಣೆ ಮಾಡೋದ್ರಿಂದ ಖಚಿತವಾಗಿ ನುಶಿಯನ್ನ ನಿರ್ವಹಣೆ ಮಾಡಬಹುದು. ಇದಕ್ಕಾಗಿ ನಾವು 1% ಇರುವ ಅಜಾಡರಿಟಿನ್ ಅಂದ್ರೆ ನಿಮಾರ್ಕ್ ಮತ್ತೆ ನಿಮಾಜಾಲ್ ಅಂತ ಸಿಗುತ್ತೆ, 10,000 PPM ನಷ್ಟು ಇದು ಶಕ್ತಿ ಇರುವಂತಹ ಕೀಟನಾಶಕ, ಬೇವು ಆಧಾರಿತ ಕೀಟನಾಶಕ. ಇದನ್ನು 4 ml 1 L ನೀರಿನಲ್ಲಿ ಅಥವಾ 20 ml ಶುದ್ಧ ಬೇವಿನ ಎಣ್ಣೆ, ಕಹಿ ಬೇವಿನ ಎಣ್ಣೆ ಏನ್ ಗಾಣದ ಸಿಗುತ್ತೆ, ಅದನ್ನು 20 g ಬೆಳ್ಳುಳ್ಳಿ ರಸ ಮತ್ತೆ 5 g ಸೋಪ್ ಅನ್ನ ಪ್ರತಿ 1 L ನೀರಲ್ಲಿ ಬೆರೆಸಿಬಿಟ್ಟು ತಯಾರಿಸಿದಂತಹ ಸಿಂಪರಣ ಮಿಶ್ರಣ ಸಾಧನವನ್ನ ಗೊಂಚಲುಗಳಿಗೆ ಸಿಂಪರಣೆ ಮಾಡೋದ್ರಿಂದ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬಹುದು. ಇದು ಒಂದು ಮುಖ್ಯವಾದ ಕ್ರಮ. ಹೌದು. ಇನ್ನ ಬೇರಿನ ಮೂಲಕ ಏನಾದ್ರೂ ಉಪಚಾರ ಕೊಡಬಹುದೇ? ಅಂದ್ರೆ ತುಂಬಾ ಎತ್ತರವಾಗಿರ್ತಕ್ಕಂಥ 20-25 ವರ್ಷದ ಪ್ರಾಯದ ತೆಂಗಿನ ಮರಗಳಲ್ಲಿ ನಾವು ಸಿಂಪರಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಬೇರಿನ ಮೂಲಕ ಈ ಕೀಟನಾಶಕ ಅಂದ್ರೆ ಬೇವಾಧಾರಿತ ಕೀಟನಾಶಕ ಅಜಾಡ್ರಿಕ್ಟಿನ್ 1% ಅಥವಾ 5% ಅನ್ನ ಕೊಡೋದ್ರಿಂದ ಈ ನುಸಿ ಮತ್ತೆ ಕಪ್ಪು ತಲೆ ಹುಳ ಎರಡೂ ಕೂಡ ನಿರ್ವಹಣೆ ಆಗುತ್ತೆ. ಮೊದಲು ಮಾನಕೋಲ್ಟಾಫಾಸ್ ಅನ್ನ ಶಿಫಾರಸು ಮಾಡ್ತಾ ಇದ್ರು, ಈಗ ಬೇವು ಮೂಲದ ಕೀಟನಾಶಕಗಳನ್ನು ಕೂಡ ಇವು ಹೀರ್ಕೊಳ್ತವೆ. ಅಂದ್ರೆ ಸರಿಯಾದ ಬೇರನ್ನು ಆಯ್ಕೆ ಮಾಡಿಕೊಂಡು, ಬೇರು ಆಯ್ಕೆ ಮಾಡೋದು ಬಹಳ ಮುಖ್ಯ ಇಲ್ಲಿ. ಒಂದು ಸಕ್ರಿಯವಾಗಿರುವಂತಹ ಬೇರೆ ಆಯ್ಕೆ ಮಾಡ್ಕೊಂಡು, ಅಂದ್ರೆ ಕೆಂಪು ಬಣ್ಣ ಅಥವಾ ಇಟ್ಟಿಗೆ ಬಣ್ಣದಲ್ಲಿರ್ತಕ್ಕಂತಹ ಅಂದ್ರೆ ತೆಂಗಿನ ಮರದ ಬುಡಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಎದುರಿಗೆ ಒಂದು ಅಡಿಯಷ್ಟು ಭಾಗದನ್ನ ಮಣ್ಣಿನ ಅಗಲ ಮಾಡೋದ್ರಿಂದ ಬೇರುಗಳು ಕಾಣಿಸ್ಕೊಳುತ್ತೆ. ಅಲ್ಲಿ ಬೇರುಗಳು ಕಪ್ಪು ಬಣ್ಣದಿರುತ್ತೆ, ಬಿಳಿ ಬಣ್ಣದಿರುತ್ತೆ, ಕೆಂಪು ಬಣ್ಣ ಇಟ್ಟಿಗೆ ಬಣ್ಣದಿರುತ್ತೆ. ಇಟ್ಟಿಗೆ ಬಣ್ಣದನ್ನ ಉಪಯೋಗಿಸಬೇಕು. ಅಂದ್ರೆ ಮಧ್ಯಮ ವಯಸ್ಸಿನ ಬೇರುಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ನಾವು ಬೇರಿನ ಮೂಲಕ ನಾವು ಕೀಟನಾಶಕವನ್ನ ನೀರಿನ ಒಟ್ಟಿಗೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ. ಅಂದ್ರೆ ಏನು ಮಾಡಬೇಕಾಗತ್ತೆ ಬೇರಿಗೆ ಅಂತ ಅಂದ್ರೆ, ಹೀಗೆ ಬೇರನ್ನ ಗುರುತಿಸಿದ ಮೇಲೆ ಬೇರಿನ ತುದಿ ಭಾಗವನ್ನು ಹರಿತವಾದ ಬ್ಲೇಡ್ ಅಥವಾ ಚಾಕುವಿನಿಂದ ಅಡ್ಡಲಾಗಿ ಕೊಯ್ದು ಬಿಟ್ಟು ಅದರ ಏರಿಯಾ ಅಥವಾ ವಿಸ್ತೀರ್ಣವನ್ನು ಹೆಚ್ಚುಗೊಳಿಸ್ಕೋಬೇಕು. ಅದರಿಂದ ಹೀರುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಶಿಫಾರಸು ಮಾಡಿರುತ್ತ ಕೀಟನಾಶಕಗಳನ್ನ ಅಂದ್ರೆ ಅಜಾಡರಿಕ್ಟಿನ್ 5% ಆದ್ರೆ 7.5 ml ನೀರು ಅಥವಾ ಅಜಾಡರಿಕ್ಟಿನ್ 1% ಅಂದ್ರೆ 10,000 ppm ಇದ್ರೆ ಯುಕೋನಿಯಂ 1% ಅಥವಾ ನಿಮಾಜಲ್ 1% 10 ml ಮತ್ತು 10 ml ನೀರನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಇದನ್ನ ಪ್ಲಾಸ್ಟಿಕ್ ತೊಟ್ಟೆ ಅಥವಾ ಚೀಲದಲ್ಲಿ ಅಥವಾ ಗಾಜಿನ ಶೀಶಿಯಲ್ಲಿ ಹಾಕಿಬಿಟ್ಟು ಬೇರಿನ ತುದಿ ಭಾಗ ಇದರ ತಳಭಾಗವನ್ನು ಮುಟ್ಟುವಂತೆ ನೋಡಿಕೊಂಡು ಸಂಪೂರ್ಣವಾಗಿ ಹೀರುವಂತೆ ನೋಡ್ಕೋಬೇಕು. ಇದು ಸಾಮಾನ್ಯವಾಗಿ 1 ದಿನದಲ್ಲಿ ಹೀರ್ಕೊಳ್ಳುತ್ತೆ. ಇದು ಹೀರ್ಕೊಂಡ್ಬಿಟ್ಟು ಮೇಲೆ ಕಾಯಿಗಳಿಗೆ ಹೋಗುತ್ತದೆ, ಆಗ ನುಸಿ ಎಲ್ಲ ಸಂಪೂರ್ಣವಾಗಿ ಹತೋಟಿ ಬರುತ್ತೆ. ಆದ್ರೆ ಇದು ಒಂದೇ ಸಾರಿ ಮಾಡೋದಾಗೋದಿಲ್ಲ. ವರ್ಷದಲ್ಲಿ ಮಳೆಗಾಲವನ್ನು ಬಿಟ್ಬಿಟ್ಟು ಉಳಿದ 9 ತಿಂಗಳಲ್ಲಿ 3 ತಿಂಗಳ ಅಂತರದಲ್ಲಿ 3 ಸಾರಿ ಮಾಡಬೇಕು. ಅದರಿಂದ ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು. ಇದು ಒಂದು ಮುಖ್ಯವಾದ ಕ್ರಮ. ಹೌದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ನಾವು ಬಾಯಾರಿಕೆ ಆದಾಗ ಹೇಗೆ ನೀರು ಕುಡಿತೀವೋ ಹಾಗೆ ತೆಂಗಿನ ಮರಗಳು ಕೂಡ ಬಾಯಾರಿಕೆ ಉಂಟು ಮಾಡಬೇಕು. ಅಂದ್ರೆ ನಾವು ಉಪಚಾರ ಮಾಡುವಾಗ ಮುಂಚೆ 15 ದಿನಗಳು ಮತ್ತೆ ಉಪಚಾರ ಮಾಡಿದ ನಂತರ 15 ದಿನಗಳು ನೀರನ್ನ ಕೊಡಬಾರದು. ಇದು ಬಹಳ ಮುಖ್ಯ. ಇನ್ನೊಂದು ತಾವು ತಿಳಿಸಿದ್ದು ತೆಂಗಿನಿಗೆ ಬಾರಿಸುವಂತ ಕೀಟಪೀಡೆ ಅಂದ್ರೆ ಹಿಟ್ಟು ತಿಗಣೆ ಅಂತ. ಈ ಹಿಟ್ಟು ತಿಗಣೆ ಮುಖ್ಯವಾಗಿ ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ಅಂತ ತೆಂಗಿಗೆ? ಈ ಹಿಟ್ಟು ತಿಗಣೆಗಳು ಬಿಳಿ ಬಣ್ಣದ ಒಂದು ತಿಗಣೆಗಳಾಗಿರುತ್ತೆ. ಆದ್ರೆ ತನ್ನ ಬಣ್ಣ ಗುಲಾಬಿ ಬಣ್ಣದಾಗಿರುತ್ತೆ. ಇದರ ಮೇಲೆ ಮೇಣದ ರೀತಿಯ ಪುಡಿ ಇರೋದ್ರಿಂದ ಬಿಳಿ ಬಣ್ಣದ ಕಾಣುತ್ತದೆ. ಇವುಗಳು ಎಳೆಯ ಕಾಯಿಗಳು, ಹೂಗೊಂಚಗಳು ಮತ್ತೆ ಎಲೆಗಳಿಂದ ರಸವನ್ನು ಹೀರುತ್ತದೆ. ರಸ ಇರೋದ್ರಿಂದ ಗಿಡದ ಚುರುಕುತನ ಕಡಿಮೆ ಆಗುತ್ತೆ ಮತ್ತೆ ಬೆಳವಣಿಗೆ ಕುಂಠಿತವಾಗುತ್ತೆ. ಆ ಭಾಗಗಳು ಬಾಡಿ ಒಣಗುತ್ತದೆ. ಓಹೋ. ಅಂದ್ರೆ ಯಾವ ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ? ಅಂದ್ರೆ ಹೂಗೊಂಚಲುಗಳಲ್ಲಿ ಸಾಮಾನ್ಯವಾಗಿ ತುಂಬಾ ಜಾಸ್ತಿ. ಹೂಗೊಂಚಲುಗಳಲ್ಲಿ ರಸ ಇರೋದ್ರಿಂದ ಕಾಯಿ ಕಚ್ಚುವಿಕೆ ತುಂಬಾ ಕಡಿಮೆ ಆಗುತ್ತೆ. ಓಹೋ. ಅಂದ್ರೆ ಇಳುವರಿ ನೇರವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಹಿಟ್ಟು ತಿಗಣೆ ನಿರ್ವಹಣೆ ಹೇಗೆ ಅಂತೀರಿ? ಹಿಟ್ಟು ತಿಗಣೆ ನಿರ್ವಹಣೆಯನ್ನು 2 ರೀತಿಯಲ್ಲಿ ಮಾಡಬಹುದು. ಒಂದು ರಾಸಾಯನಿಕವಾಗಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿಗುವಂತಹ ಕೀಟನಾಶಕ ಡೈಮೆಥೈಲೇಟ್ ಅಂದ್ರೆ ರೋಗರ್ ಅಂತ ಏನ್ ಹೇಳ್ತೇವೆ, ಅದು 1.7 ml ಅಥವಾ 2 ml ಅನ್ನ ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಹೇಳಿ ನಾವು ಭತ್ತಕ್ಕೆ ಏನು ಉಪಯೋಗಿಸ್ತೀವಿ ಕಂದು ಜಿಗಿ ಹುಳಕ್ಕೆ, ಅದು ಕೇವಲ 0.3 ml ಅಥವಾ 2 ml ಕ್ವಿನಾಲ್ಫಾಸ್ ಎಕಾಲಕ್ಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರು ಬೆಳೆಸಿಬಿಟ್ಟು ಮುಷ್ಟಿ ಗಾತ್ರ ಮತ್ತು ಅದಕ್ಕೇನು ಕಡಿಮೆ ಇರತಕ್ಕಂತ ಕಾಯಿಗಳಿಗೆ ಮಾತ್ರ ಸಿಂಪರಣೆ ಮಾಡಿದ್ರೆ ಸಾಕು. ಗೊಂಚಲುಗಳಿಗೆ ಎಲ್ಲಾ ಕಾಯಿಗಳಿಗೆ ಸಿಂಪರಣೆ ಮಾಡೋದು ಬೇಕಾಗಲ್ಲ. ಸಾವಯವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 20-30 ml ಬೇವಿನ ಎಣ್ಣೆಯನ್ನ 5 g ಸೋಪಿನ ಪುಡಿ ಅಥವಾ ದ್ರವ ಸೋಪಿನೊಟ್ಟಿಗೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ನಿಶ್ಚಿತವಾಗಿ ಹತೋಟಿಯನ್ನು ಮಾಡಬಹುದು. ಇದು ಮುಖ್ಯವಾದಂತಹ. ಹೌದು. ಇನ್ನು ಜೈವಿಕ ಕ್ರಮ ಇದೆ. ಇದು ಸಿಂಪರಣೆ ಆಗಿ ಸುಮಾರು 3-4 ವಾರಗಳ ನಂತರ ಪರಭಕ್ಷ ಕೀಟವಾದ ಗುಲಗಂಜಿ ಹುಳ ಅಂದ್ರೆ ಕ್ರಿಪ್ಟೋಲಿಮಸ್ ಮಾಂಟ್ರೋಸರಿ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತೇವೆ. ಈ ಮರಿ ಹುಳುಗಳು ಕೇಂದ್ರ ಸರ್ಕಾರದ PDBC ಅಥವಾ ಈಗ NBAIIR ಅಂತ ಹೇಳ್ತೇವೆ. ಇದು CBI ಆಫೀಸ್ನ ಎದುರಿಗಿದೆ ಬೆಂಗಳೂರಿನಲ್ಲಿ ಮತ್ತೆ ಬೇರೆ ಕೀಟಾಗಾರಗಳಲ್ಲಿ ಕೂಡ ಸಿಗುತ್ತದೆ. ಸಾಮಾನ್ಯವಾಗಿ 75 ಪೈಸೆಗೆ ಒಂದು ಕೀಟ ಮಾರಾಟಕ್ಕೆ ಸಿಗುತ್ತದೆ. ಇಂತಹ ಕೀಟಗಳನ್ನ ತರಿಸ್ಕೊಂಡ್ಬಿಟ್ಟು ಪೋಸ್ಟ್ ಮೂಲಕ ಅಥವಾ ಪಾರ್ಸಲ್ ಮೂಲಕ ತೋಟಗಳಲ್ಲಿ ಬಿಡುವುದರಿಂದ ಇಡೀ ವರ್ಷ ಚೆನ್ನಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಅಂದ್ರೆ ಒಂದ್ ರೀತಿ ಇವು ಕೂಲಿ ಇಲ್ಲದ ಕೆಲಸಗಾರರಾಗಿ ಕಾರ್ಯನಿರ್ವಹಿಸುತ್ತವೆ ಇಡೀ ವರ್ಷ. ಇನ್ನೊಂದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಒಂದು ಕೀಟಪೀಡೆ ಅಂದ್ರೆ ಗೆದ್ದಲು. ಹೌದು, ಈ ಗೆದ್ದಲು ತೆಂಗಿನ ಮರಗಳಿಗೆ ಯಾವ ರೀತಿ ಹಾನಿ ಮಾಡುತ್ತೆ ಅಂತೀರ? ಈ ಗೆದ್ದಲ ಹುಳಿನ ಬಾಧೆ ಸಾಮಾನ್ಯವಾಗಿ ಕೆಂಪುಗೋಡು ಅಥವಾ ಕೆಂಪು ಮಿಶ್ರಿತ ಮಣ್ಣಿನಲ್ಲಿ ತುಂಬಾ ಜಾಸ್ತಿ, ಕಪ್ಪು ಮಣ್ಣಲ್ಲಿ ಇರೋದಿಲ್ಲ. ಈ ಗೆದ್ದಲಿನಲ್ಲಿ ಎರಡು ತರ ಇದೆ, ಒಂದು ಹುತ್ತ ಕಟ್ಟುವಂತ ಹುಳ, ಮತ್ತೊಂದು ಹುತ್ತವನ್ನು ಕಟ್ಟದೆ ಮಣ್ಣಿನಲ್ಲೇ ವಾಸ ಮಾಡುವಂತ ಗೆದ್ದಲು ಹುಳ ಇರುತ್ತೆ. ಇವುಗಳು ಹುಳುಗಳ ಒಂದು ವರ್ಕರ್ಸ್ ಅಥವಾ ಕೆಲಸಗಾರರ ಹುಳುಗಳು ಗಾಂಡದ ಮೇಲೆ ಮಣ್ಣಿನ ಪದರವನ್ನು ಕಟ್ಕೊಂಡ್ಬಿಟ್ಟು ಆ ಭಾಗವನ್ನು ಕೆರೆದು ತಿನ್ನುತ್ತೆ. ಈ ತಿನ್ನೋದ್ರಿಂದ ತೆಂಗಿನ ಮರದ ಅಥವಾ ಸಸಿಗಳು ಬಾಡಿ ಒಣಗಿ ಹೋಗುತ್ತೆ. ನಿರ್ವಹಣೆ ಮಾಡಿದ್ರೆ ಸಂಪೂರ್ಣವಾಗಿ ಮರ ಬಿದ್ದು ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಸಕಾಲದಲ್ಲಿ ನಿರ್ವಹಣೆ ಮಾಡಬೇಕು. ಹೌದೌದು, ಸಸಿಗಳಂತೂ ಹೋಗೇ ಬಿಡ್ತವೆ. ಹೌದೌದು, ಖಂಡಿತ. ಮರಗಳಿಗೂ ಸುಮಾರು 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಸಸಿಗಳು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ. ಇದರ ನಿರ್ವಹಣೆಗೆ ಏನ್ ಕ್ರಮ ಅನುಸರಿಸಬಹುದು ಅಂತ? ಇದರ ನಿರ್ವಹಣೆಗೆ ಸಾಮಾನ್ಯವಾಗಿ ಕ್ಲೋರ್ಪನಿಫಾಸ್ ಕೀಟನಾಶಕ ಇದೆ, ಅದು ಟರ್ಮಿಸೈಡ್ ಅಂತ ಹೇಳ್ತೇವೆ. ಇದನ್ನ 4 ಮಿಲಿಲೀಟರ್ ಒಂದು ಲೀಟರ್ ನೀರು ಬೆಳೆಸಿಬಿಟ್ಟು ಗಿಡದ ಸುತ್ತಲೂ ಮತ್ತೆ ಕಾಂಡದ ಮೇಲೆ ಸುರಿಬೇಕು. ಸುಮಾರು 10 ಲೀಟರ್ ಕೀಟನಾಶಕ ದ್ರಾವಣ ಪ್ರತಿ ಮರಕ್ಕೆ ಬೇಕಾಗುತ್ತೆ. ಈಗ ನಾವು ಪೂರ್ವ ಮುಂಗಾರಿನಲ್ಲಿ ಮಳೆ ಬಂದಾಗ ಮುಖ್ಯವಾಗಿ ಕಾಣುವಂತ ಒಂದು ಕೀಟ ಅಂದ್ರೆ ಗೊಣ್ಣೆ ಹುಳು. ಹೌದು, ತಾವು ತಜ್ಞರು ಬೇರು ತಿನ್ನುವಂತ ಹುಳು ಅಂತ ಕೂಡ ಬೇರು ತಿನ್ನುವ ಹುಳು ಅಂತ ಹೇಳ್ತೀವಿ. ಈ ಒಂದು ಕೀಟ ಈ ತೆಂಗಿನ ಮರದಲ್ಲಿ ಯಾವ ರೀತಿ ಹಾನಿ ಮಾಡುತ್ತೆ ಅಂತ? ಈ ಬೇರು ತಿನ್ನುವ ಹುಳದ ದುಂಬಿಗಳು ಸಾಮಾನ್ಯವಾಗಿ ಮೊದಲಿನ ಮಳೆ ಜೂನ್ ಜುಲೈನಲ್ಲಿ, ಇವು ಜೂನ್ ಜುಲೈ ಬೀಟ್ಲಸ್ ಅಂತಾನೆ ಹೇಳ್ತೇವೆ, ಮಳೆಗಳು ಬಿದ್ದ ನಂತರವೇ ರೆಡಿಯಾಗಿ ಕೂತಿರುತ್ತೆ ಮಣ್ಣಿನ ಕುಡಿಕೆಗಳಲ್ಲಿ. ಅವುಗಳು ಒಂದ ಹೊರಗಡೆ ಬಂದ್ಬಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ಪೇರಲ ಗಿಡ ಅಥವಾ ಅಮಟೆ ಗಿಡ ಅಥವಾ ಬೇವಿನ ಮರದ ಎಲೆಗಳನ್ನು ತಿಂದು ಅದೇ ರಾತ್ರಿ ಮಣ್ಣಿನ ಭಾಗವನ್ನು ಸೇರ್ಬಿಟ್ಟು ಅಲ್ಲಿ ಬೇರಿನ ಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳಿಂದ ಬಂದಂತ ಮರಿಗಳು ಮೊದಲನೇ ಹಂತದಲ್ಲಿ ಕೇವಲ ಸಾವಯವ ಪದಾರ್ಥವನ್ನು ಮಾತ್ರ ತಿನ್ನುತ್ತೆ, ಆದ್ರೆ 2 ಮತ್ತು 3ನೇ ಹಂತದಲ್ಲಿ ಅದು ಜೀವಂತ ಬೇರುಗಳನ್ನು ತಿಂತಾ ಹೋಗುತ್ತೆ. ಇದರಿಂದ ಮರ ಕ್ರಮೇಣವಾಗಿ ಬಾಡ್ಬಿಟ್ಟು ಸಾಯುತ್ತೆ. ಇದು ಈ ಒಂದು ಗೊಣ್ಣೆ ಹುಳುವಿನ ಹಾವಳಿ ಬಗ್ಗೆ ಆಯ್ತು. ಇನ್ನ ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ ಅಂತ? ಇದರ ನಿರ್ವಹಣೆ ಅಂತ ಹೇಳಿದ್ರೆ ಮಳೆಗಾಲಕ್ಕೆ ಸುಮಾರು 15-20 ದಿನಗಳ ಮುಂಚಿತವಾಗಿ ಮುಂಜಾಗ್ರತೆ ಕ್ರಮವಾಗಿ 10 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಅನ್ನ 1 ಲೀಟರ್ ನೀರಲ್ಲಿ, ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಇಲ್ಲಿ, ಇಂತಹ ಕೀಟನಾಶಕ ದ್ರಾವಣವನ್ನ ಗಿಡದ ಸುತ್ತಲೂ ಸುಮಾರು 1-5 ಲೀಟರ್ನಷ್ಟು ದ್ರಾವಣವನ್ನ ಬೆರೆಸೋದ್ರಿಂದ ಅಥವಾ ಸಿಂಪಡಣೆ ಮಾಡೋದ್ರಿಂದ ಮಣ್ಣಿನಲ್ಲಿ ಮೇಲ್ಗಡೆ ಭಾಗದಲ್ಲಿ ಇರ್ತಕ್ಕಂತಹ ಕೋಶಗಳು ಮತ್ತೆ ಹೊರಗಡೆ ಬರಲಿಕ್ಕೆ ಕಾಯ್ತಾ ಕುಳಿತಿರ್ತಕ್ಕಂತ ದುಂಬಿಗಳು ಕೂಡ ನಾಶ ಹೊಂದುತ್ತೆ. ಅದು ಒಂದು ಮುಖ್ಯವಾದ ಕ್ರಮ. ಇನ್ನ ಜೈವಿಕ ಕ್ರಮ ಏನಾದರೂ ಇದೆಯಾ? ಹೌದು, ಇದೆ. ಇದು ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಕ್ರಮ, ಜೈವಿಕ ಕ್ರಮ. ಮೆಟರೈಸಿಮ್ ಅನಿಸೋಪ್ಲಿ ಅಂತ ಹೇಳಿ ಈ ಕೀಟಕ್ಕೆ ರೋಗ ಬರಿಸುವಂತಹ ಒಂದು ಇದು ಶಿಲೀಂಧ್ರ, ಅಂದ್ರೆ ಶಿಲೀಂಧ್ರ ಹಸಿರು ಬಣ್ಣದ ಒಂದು ಶಿಲೀಂಧ್ರವಾಗಿರುತ್ತೆ. ಹಾನಿಗೊಳಗಾದ ಅಥವಾ ಅಫೆಕ್ಟ್ ಇದಾಗಿ ಆಗಿರ್ತಕ್ಕಂತಹ ಹುಳುಗಳು ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟು ಸಾಯುತ್ತೆ. ಇದನ್ನ ನಾವು ಹೇಗೆ ಬಳಸ್ಕೋಬಹುದು ಅಂತೀವಿ? ಇದನ್ನ ಸಾಮಾನ್ಯವಾಗಿ ಸ್ವಲ್ಪ ಭಾಗವನ್ನ ತರಿಸ್ಕೊಂಡ್ಬಿಟ್ಟು ನಮ್ಮಲ್ಲಿ ದೊರಕುವಂತಹ ಕಾಯಿ ನೀರನ್ನ ಸ್ಟೆರಲೈಸ್ ಮಾಡಿಬಿಟ್ಟು ಇದರಲ್ಲಿ ಇನಾಕ್ಯುಲೇಷನ್ ಮಾಡಿ ನಾವೇ ಅಭಿವೃದ್ಧಿಗೊಳಿಸಬಹುದು. ಗ್ರಾಮೀಣ ಮಟ್ಟದಲ್ಲಿ ಇದು ಸಾಧ್ಯತೆ ಇದೆ, ಮಾಡಿಕೊಂಡು ನಾವೇ ಉಪಯೋಗಿಸಬಹುದು ಅಥವಾ ಕೊಂಡ್ಬಿಟ್ಟು ಬಂದು ಕೂಡ ನಾವು ಉಪಯೋಗಿಸಬಹುದು. ಅಂದ್ರೆ ಸಾವಯವ ಗೊಬ್ಬರ ಜೊತೆಯಲ್ಲಿ ಮಣ್ಣಿಗೆ ಸೇರಿಸಬಹುದು. ಅಂದ್ರೆ ಗಿಡದ ಸುತ್ತಲೂ ನಾವು ಸಿಂಪರಣೆ ಮಾಡೋದ್ರಿಂದ ಸ್ಪೋರ್ಸ್ ಅಥವಾ ಶಿಲೀಂಧ್ರ ಬೀಜಾಣುಗಳು ಈ ಮರಿ ಹುಳುಗಳನ್ನ ರೋಗ ಬರೆಸ್ಬಿಟ್ಟು ಸಾಯಿಸುತ್ತವೆ. ಮತ್ತೆ ಇದು ನಿರಂತರವಾಗಿ ಅಲ್ಲೇ ಇದ್ಬಿಟ್ಟು ಅದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಅಂದ್ರೆ ತೇವಾಂಶವನ್ನು ಕಾಪಾಡ್ಕೊಳ್ತಾ ಇದರಲ್ಲಿ ತಾವು ಹೇಳದಂತೆ ಬಹಳ ಮುಖ್ಯವಾದಂತ ತೇವಾಂಶ. ತೇವಾಂಶ ಪೂರ್ತಿಯಾಗಿ ಹೋಗ್ಬಿಟ್ರೆ ಈ ಶಿಲೀಂಧ್ರ ಬದುಕೋದಿಲ್ಲ. ಆದ್ರಿಂದ ಕನಿಷ್ಠ ಮಟ್ಟದಲ್ಲಿ ಸುಮಾರು 30% ಅಥವಾ 40% ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡ್ಕೋಬೇಕು. ತಿಪ್ಪೇಸ್ವಾಮಿ ಅವರೇ, ತಾವು ಇದುವರೆಗೂ ಈ ತೆಂಗಿಗೆ ಬರುವಂತಹ ಕೀಟ ಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನ ಅಡಿಕೆ ಬೆಳೆಗೆ ಈ ಬೇಸಿಗೆಯಲ್ಲಿ ಬರುವಂತಹ ಕೀಟ ಪೀಡೆಗಳು ಯಾವ್ಯಾವ ಅಂತೀರಿ? ಅಡಿಕೆ ಬೆಳೆಯನ್ನ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಎರಡು, ಒಂದು ಕೀಟ ಮತ್ತೆ ಒಂದು ಪೀಡೆ, ನುಸಿ ಪೀಡೆ ಬಾಧೆ ಮಾಡುತ್ತೆ. ಒಂದನೇದಾಗಿ ತಿರುತಿಗಿಣಿ, ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇದೆ. ಈ ತಿರುತಿಗಿಣಿಗಳು ಕೆಂಪು ಮಿಶ್ರಿತ ಕಪ್ಪು ಬಣ್ಣದಾಗಿರುತ್ತೆ. ಮರಿ ಹಂತ ಮತ್ತೆ ಪ್ರಾಯದ ಹಂತದಲ್ಲಿ ರಸ ಇರುತ್ತೆ. ರಸ ಇರುವಂತಹ ಭಾಗ ಅಂತ ಹೇಳಿದ್ರೆ ತಿರಿ ಭಾಗ, ಅಂದ್ರೆ ತೆರೆಯದಲ್ಲಿ ಇರತಕ್ಕಂತ ಎಲೆಗಳು ಮಧ್ಯಭಾಗದಲ್ಲಿ ಗೂಟದಂತಿರುತ್ತೆ. ಅದರ ಮೇಲೆ ಸಂಜೆ ವೇಳೆ ಸುಮಾರು 6:30-7 ಗಂಟೆ ಮುಸ್ಸಂಜೆಯಲ್ಲಿ ಹೊರಗಡೆ ಬಂದ್ಬಿಟ್ಟು ಬೆಳಗಿನವರೆಗೂ ತಿಂತಾ ಇರುತ್ತೆ, ರಸ ಇರುತ್ತೆ. ಈ ರಸ ಇರೋದ್ರಿಂದ ಅವುಗಳ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಉಂಟಾಗುತ್ತೆ. ಈ ಎಲೆಗಳು ಬಿಚ್ಚಿಕೊಂಡಾಗ ರಂಧ್ರಗಳು ಉಂಟಾಗ್ಬಿಟ್ಟು ಪೂರ್ತಿಯಾಗಿ ಎಲೆಗಳು ನಶಿಸಿ ಹೋಗುತ್ತೆ, ಅಂದ್ರೆ ನಾಶ ಆಗುತ್ತೆ. ಓಹೋ, ಇದು ಈ ಒಂದು ತಿರುತಿಗಿಣೆಯ ಮುಖ್ಯವಾದ ಒಂದು ಲಕ್ಷಣ ಅಂತ ಹೇಳ್ಬಹುದು. ಇನ್ನ ಇದರ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬಹುದು? ಒಂದು ಇನ್ನೊಂದು ಅಂತ ಹೇಳಿದ್ರೆ ಇದರ ನಿರ್ವಹಣೆಯನ್ನು ನಾವು ಮಾಡದೇ ಇದ್ದಲ್ಲಿ ಸುಳಿಯ ಭಾಗ ಪೆನ್ಸಿಲ್ ಆಕಾರದಾಗಿ ಚೂಪಾಗುತ್ತೆ, ಮತ್ತೆ ಬರುವಂತಹ ಹಿಂಗಾರಗಳು ಬಹಳ ಚಿಕ್ಕದಿರುತ್ತೆ, ಕೇವಲ 4-6 ಇಂಚ್ ಇರುತ್ತೆ. ಅವುಗಳನ್ನು ನೋಡ್ಬಿಟ್ರೆ ಇದರಿಂದ ಅಡಿಕೆ